ಸಣ್ಣ ಜೋಪಾನ ಜಾಣೆ ಎಂದ ನೀ ಮುಡ್ದ ಮಲ್ಲಿಗೆ ಹೂವಿನ ಕಂಠ ಕರತಂತು ಊರಿನಿಂದ ಕಣ್ತುಂಬ ನೋಡ್ದಾಗ ಈ ನಿನ್ನ ಅಂದ ಶುರುವಾಯ್ತು ಹೊಸ ಬಂಧ ಎದೆ ತಾಳ ತಪ್ಪೋಯ್ತು ನನಗೆಲ್ಲ ಮರ್ತೋಯ್ತು ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು ಇಟ್ಟಲ್ಲಿ ಚೆಲುವೆ ಎಲ್ಲೆಲ್ಲೂ ಅರಳಾವೆ ಹೂವೆ ಮಿಂಚಂಗೆ ನಗುವಂತೆ ಗೊತ್ತು ಮಳೆ ಹಂಗೆ ಸುರಿದಾವೆ ಮುದ್ದು ಉಟ್ಟಿ ಇದು ಸೊಗಸು ಇದರ ರುಚಿ ಇನ್ನು ಸೊಗಸು ಉಟ್ಟಿಯೇ ಸಿಗದೆ ಇನ್ನು ಬಯಸಿದೆ ಮನಸ್ಸು ಹಸಿವು ನಿದ್ದೆ ಹಾಳಾಗೋಯ್ತು ಎಲ್ಲ ನಿನ್ನಿಂದ ನೀ ಮುರಿದ ಮಲ್ಲಿಗೆ ಹೂವಿನ ಗಂಧ ಕರತಂತು ಊರಿಂದ ಕಣ್ತುಂಬ ನೋಡ್ದಾಗ ಈ ನಿನ್ನ ಅಂದ ಶುರುವಾಯ್ತು ಹೊಸ ಬಂದ ಎದೆ ತಾಳದ ಹೋಯ್ತು ನನಗೆಲ್ಲ ಮರ್ತೋಯ್ತು ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು ದೂರದ ಊರಿಂದ ಹಮ್ಮೀರ ಬಂದ ಜರ್ತಾರಿ ಸೀರೆ ತಂದ ಅದರಲ್ಲಿ ಇಟ್ಟಿವ್ನಿ ಈ ನನ್ನ ಮನಸ್ಸನ್ನ ಜೋಪಾನ ಜಾಣೆ ಎಂದ ನನಗಂತು ಮೈಯೆಲ್ಲ ಚುಂಬಂತು ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು ನೀ ಮುರಿದ ಮಲ್ಲಿಗೆ ಹೂವಿನ ಗಂಧ ಕರತಂತು ಊರಿಂದ ಕಣ್ತುಂಬ ನೋಡ್ದಾಗ ಈ ನಿನ್ನ ಅಂದ ಶುರುವಾಯ್ತು ಹೊಸ ಬಂದ ಎದೆ ತಾಳದ ಹೋಯ್ತು ನನಗೆಲ್ಲ ಮರ್ತೋಯ್ತು ಆ ಒಂದು ಕ್ಷಣ ನನ್ನ ಮನ ಎಂದು ತೇಲೋಯ್ತು